ಇದೀಗ ಕೇಳಿ ಶೇಂಗಾ ಹಾಗೂ ತೊಗರಿ ಕೃಷಿಯ ಅನುಭವಗಳು. ಈ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಮ್ಮನಪಟ್ಟಿಯ ಕೃಷಿಕ ಓಬಣ್ಣ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಕೊಮ್ಮನಪಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ಓಬಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಕೃಷಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಅವರು ಶೇಂಗಾ, ತೊಗರಿ ಈ ಥರದ ಬೆಳೆಗಳನ್ನು ಬೆಳೀತಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಓಬಣ್ಣರೇ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರ ಸರ್. ಓಬಣ್ಣರೇ, ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯ್ತು ನೀವು? ನಾವೊಂದು 35 ವರ್ಷ ಆಗ್ತೈತೆ. 35 ವರ್ಷದಿಂದ ಕೃಷಿ ಮಾಡ್ತಾ ಇದ್ರ? ಹೌದು. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ಆದ್ರೆ ನಾವು ಬೇಸಾಯಿಕರಲ್ಲ, ಕೃಷಿ ಬದುಕು ಶೇಂಗಾ ಆಗ್ತಿದ್ವಿ ಸರ್. ಶೇಂಗಾ ಆಗ್ತಿದ್ವಿ, ಒಂದು 15-20 ವರ್ಷ ಚೆನ್ನಾಗಿ ಬೆಳೀತು. ಮತ್ತೆ ಒಂದು 10-15 ವರ್ಷ ಬೇರೆ ಲಾಸ್ನಾಗ ಬಂದುಬಿಟ್ವಿ. ಆವಾಗ ನಾನು ಒಂದು 14 ಕೆಜಿ ತೊಗರಿ ಬಂದು ಕಾಟಾಚಾರಿಗೆ ಬಿತ್ತಿದ್ವಿ. ಆ ವರ್ಷ ಮಳೆಗಾಲ ಸತ್ವಾಗಿದ್ದಿಲ್ಲ, 3 ಮಳೆ ಬಂದಿತ್ತು. ಅದರಲ್ಲಿ ನಮಗೆ 60 ಕ್ವಿಂಟಲ್ ತೊಗರಿ ಬಂತು 6 ಎಕರೆಗೆ. ಅದ್ರ ಲಾಭ ಸಿಕ್ತು. ಆವಾಗಲಿದ್ದ ಬೇರೆ ತೊಗರಿ ಹಾಕದ ನಾವು ಬೇಸಾಯ ಮಾಡ್ತೀವಿ. ಮಾಡ್ತಾ ಇದ್ರೆ ಎಷ್ಟು ಎಕರೆ ಜಮೀನು ಐತೆ ನಿಮ್ದು? ನಮ್ದು ನಮ್ಮ ಮಗನಿಗೆ 2 ಎಕರೆ ಮಾಡಿಸಿದೀವಿ. ನನ್ನದು 4 ಎಕರೆ. 6 ಎಕರೆ ಐತೆ. 6 ಎಕರೆ ಐತೆ. ಬೆದ್ಲ ಜಮೀನ ನೀರಾವರಿ? ಬೆದ್ಲ ಕುಸ್ಕಿ ಜಮೀನ. ಕುಸ್ಕಿ ಜಮೀನು. ಹೌದು. ನೀರಾವರಿ ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ? ಬೋರ್ನಲ್ಲಿ ನೀರು ಬರಲಿಲ್ಲ. ಅದು ನೀರಾವರಿ ಮಾಡಕ್ ಹೋದ್ರೆ ನಮ್ಗೆ ಲಾಸ್ ಬರ್ತದಂತ ಅನುಭವ. ನಮ್ಮ ಅನುಭವದ ಪ್ರಕಾರ ನಾವೇನು ಇಲ್ಲ, ತೊಂದರೆ ಕಡಿಮೆ ಖರ್ಚಿನಾಗ ಬೆಳೆ ಕಂಪ್ತೀವಲ್ಲ ಅಂತೇಳಿ ನಾವು ಒಂದೇಟ್ ಮಡಿಕೆ ಹೊಡಿತೀವಿ ಹಿಂಗೆ ಡಿಸೆಂಬರ್ ತಿಂಗಳಾಗ. ಮತ್ತೆ ಮುಂಗಾರಿ ಮಳೆಗೆ ಒಂದೇಟ್ ಮಡಿಕೆ ಹೊಡಿತೀವಿ. ಬೇಸಾಯ 6 ಅಡಿ ಅಂತರದಾಗ ಬಿತ್ತೀವಿ ತೊಗರಿ. ಅದನ್ನ 2 ಸಲ ಕುಂಟೆ ಹರಗ್ತೀವಿ. ಕೊಳೆ ತೆಗೆದ್ರೂ ಲೆಕ್ಕ, ಕಳೆ ತೆಗೆದಿದ್ರು ಲೆಕ್ಕ. ಅದೇನು ಕಳೆ ಬೀಳೋದಿಲ್ಲ. ಅದು ಅಂಥದಕ್ಕೆ ನಾವು 3 ಸಲ ಔಷಧ ಹೊಡಿತೀವಿ 4ನೇ ತಿಂಗಳಾಗ. ಅದು ನಾವು ಇನ್ನೇನು ಗೊಬ್ಬರ ಹಾಕಲ್ಲ, ಏನಿಲ್ಲ. 2 ಸಲ ಕಂಪ್ನಿ DAP ಹಾಕ್ತೀವಿ 2 ಬ್ಯಾಗ್ 6 ಎಕರೆಗೆ. ಅದೇ ಮಸ್ತ್ ಆಗ್ಬಿಡ್ತದೆ ಸರ್. ಮೊದಲೆಲ್ಲ ಶೇಂಗಾ ಬೆಳಿತಿದ್ರ? ಬೆಳಿತಿದ್ವಿ ಸರ್, ಶೇಂಗಾ ಚೆನ್ನಾಗಿ ಬೆಳಿತಿದ್ವಿ. ಅದೇ ಕೈ ಬಿಟ್ರಿ? ಲಾಸ್ ಆಗ್ತಾ ಬಂದ್ಬಿಡ್ತು. ಖರ್ಚು 1.5 ಲಕ್ಷ 2 ಲಕ್ಷ ಖರ್ಚು ಬರ್ತೈತೆ. ಅದು ಬೆಳೆ ಬರೋದು 1 ಲಕ್ಷ ಒಳಗಡೆ ಬೆಳೆ ಬರೋದು. ಯಾಕೆ ಲಾಸ್ ಆಗುತ್ತೆ ಅಂತ ಶೇಂಗಾ ಬೆಳೆ? ಶೇಂಗಾ ಬೆಳೆ ಅದು ರೋಗ ಬರ್ತದೆ ಸರ್, ವಿಚಿತ್ರ ರೋಗ ಬಂದೈತೆ. ಬೆಳೆ ಅಂದ್ರೆ ಕಿತ್ಕೊಂಬೇಕಾದ್ರೆ ಹೋಗ್ಬಿಡ್ತದೆ. ನಮ್ಗೆ ಪೂರ್ತಿ ಲಾಸ್ ಆಗ್ಬಿಡ್ತು. ಅದಕ್ಕೆ ರೋಗ ಬಂದಾಗ ಔಷಧಿಯನ್ನು ಸಿಂಪಡಣೆ ಮಾಡೋದು? ಅದು ಏನು ಕೆಲಸ ಮಾಡೋದಿಲ್ಲ ಸರ್. ಬಡ್ಡೆನೇ ಉದುರಿ ಹೋಗ್ಬಿಡ್ತೈತೆ. ಏನೇನೋ ಕಂಟ್ರೋಲ್ ಆಗೋದಿಲ್ಲ. ಇದಕ್ಕೆ ಮಾತ್ರ ರೋಗ ಬರೋದಿಲ್ಲ. ಹುಳ ಬರ್ತೈತೆ, ಮೊಟ್ಟೆ ಇಡೋ ಹುಳ, ಆಗ ಜಿಟ್ಟೆ ಬರ್ತಾವೆ. 4ನೇ ತಿಂಗಳಾಗ ಬರ್ತಾವೆ. ಅವಾಗ ನಾವು ನೋಡ್ಕೊಂತ ಇರ್ತೀವಿ. ಆ ಜಿಟ್ಟೆ ಮೊಟ್ಟೆ ಇಟ್ಟಿಗೆ ಅದನ್ನ ಔಷಧ ಸಿಂಪಡಣೆ ಮಾಡಿಸ್ಬಿಡ್ತೀವಿ. ಅಗ್ರಿಕಲ್ ಆಫೀಸ್ಲಿದ್ದ ಪ್ರಿಯ ಕೊಡ್ತಾರೆ ಅವರು. ಮತ್ತೆ ಅದು ಬಂಜಿಟ್ ಅಂತ ಕೊಡ್ತಾರೆ. ಅದಕ್ಕೆ ಕರಾಟಿ ಬೆರಗಿಸಿ ಹೊಡೆದು ಬಿಡ್ತೀವಿ. 3 ಸಲ ಹೊಡಿಯೋದ್ರೆ ಕಂಟ್ರೋಲ್ ಆಗಿಬಿಡ್ತೈತೆ. ಅದರಲ್ಲಿದ್ದ ನಮ್ಗೆ ಒಳ್ಳೆ ಇಳುವರಿ ಬಂದೈತೆ ಸರ್. ಈ ತೊಗರಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೇಸಾಯ ಯಾವ ರೀತಿ ಮಾಡ್ತೀರ? ತೊಗರಿ ಬಿತ್ತೋದಕ್ಕಿಂತ ಮುಂಚೆ ಮುಂಗಾರಿಯಾಗಿ ಬೇಸಾಯ ಮಾಡಿರ್ತೀವಿ. 1 ಸಲ ಮಡಿಕೆ ಹೊಡೆದಿರ್ತೀವಿ, ಮಾಗಿ ಮಾಡಿರ್ತೀವಿ. ಮತ್ತೆ ಮುಂಗಾರಿ ಮಳೆ ಬಂದಾಗ 1 ಸಲ ಟಿಲ್ಲರ್ ಹೊಡಿಸ್ತೀವಿ, ಕುಂಟೆ ಹಾರಿಗೆ ಬಿಡ್ತೀವಿ. ಮತ್ತೆ ಅದ ಮಾಡಿ ಅದನ್ನ ಅದೇ ಟೈಮ್ ಬಿತ್ತು ಬಿಡ್ತೀವಿ. ಮುಂಗಾರಿ ಮಳೆಗೆ ಬಿತ್ತು ಬಿಡ್ತೀವಿ. ರೋಣಿ ಕಾರ್ತಿಗೆ 5ನೇ ತಿಂಗಳಾಗ ಅಲ್ಲಿ ಬಿತ್ತು ಬಿಡ್ಬೇಕು. ತೀರ ಹಿಂಗಾರಿ ಕಡಲೆಕಾಯಿ ಟೈಮ್ದಾಗ ಬಿತ್ತಿದ್ರೆ ಇಳುವರಿ ಬರೋದಿಲ್ಲ. ಎಲ್ಲ ಟ್ರಾಕ್ಟರ್ ಬೇಸಾಯ ಮಾಡೋದು? ಎತ್ತಿನ ಬೇಸಾಯ ಮಾಡೋದು? ಟ್ರಾಕ್ಟರ್ ಬೇಸಾಯ, ಎತ್ತಿನ ಬೇಸಾಯ ಎಲ್ಲ ಬಿಟ್ಬಿಟ್ಟಿದ್ದೀವಿ ಸರ್. ಅದು ಯಾಕಂದ್ರೆ ಕಡಿಮೆ ಖರ್ಚಿನಾಗ ಆಗ್ತದೆ. ಕಡಿಮೆ ಅಂದ್ರೆ ಒಂದು ಕುಂಟೆ ಅರಗದು ಅದೆಲ್ಲ ಬೇಸಾಯದ ಖರ್ಚು 5,000 ರೂಪಾಯಿ ಬರ್ತದೆ 6 ಎಕರೆಗೆ. ಬಿತ್ತಬೇಕಾದ್ರೆ 1,000-5,000 ರೂಪಾಯಿ, 10,000 ರೂಪಾಯಿ ಬೇಸಾಯದ ಖರ್ಚು ಆಗ್ತದೆ. 30,000-40,000 ರೂಪಾಯಿ ಔಷಧದ ಖರ್ಚು ಆಗ್ತದೆ. 1 ಲಕ್ಷ ಒಳಗೆ ಖರ್ಚು ಬರೋದು. 3.5 ಲಕ್ಷ ತಕ್ಕನೇ ತೊಗರಿ ಬೆಳೆದಿದ್ದೀನಿ ಸರ್. ಯಾವ ವರ್ಷ ಲಾಸ್ ಆಗಿದ್ದು? ತೊಗರಿಗೆ 1 ಸಲ ಲಾಸ್ ಆಗಿಲ್ಲ ಸರ್. ಕಡಿಮೆ ಅಂದ್ರೆ 2.5 ಲಕ್ಷ ತಕ್ಕನೇ ಬೆಳೆದಿನಿ, ಮಳೆ ಇಲ್ಲ ಅಂದ್ರೂ. ಯಾವ ತರ ತಳಿ ಉಪಯೋಗಿಸ್ತೇವೆ ತೊಗರಿಯಲ್ಲಿ? ತಳಿ ನಾನಾ ತರ ಇರ್ತ ಸ. ನಾನು ಹಾಕೋದು ಕಾವೇರಿ ಸಂಪದ ಅಂತ. ಅದು 1 ಎಕರೆಗೆ 10 ಕ್ವಿಂಟಲ್ ಬಳಸತ್ ಕುಸಿಗೆ. ನೀರಾವರಿಗೆ 15 ಕ್ವಿಂಟಲ್ ಬರ್ಬಹುದು. ಅದು ನೀರಾವರಿಗೆ ಹಾಕೋ ತೊಗರಿನ ನಾನು ಬೆದ್ಲಿಗೆ ಉಪಯೋಗಿಸ್ತಾ ಇದ್ದೀನಿ. ಅದು ಕಾವೇರಿ ಸಂಪದ ಎಲ್ಲಿ ಸಿಗುತ್ತಾ ತೊಗರಿ ತಳಿ? ಅದು ಕಂಪ್ನಿಗಳು ಇಡೀ ಕರ್ನಾಟಕ ತುಂಬಾ ಮಾರ್ತಿರ್ತಾರೆ ಅಂಗಡಿಗಳಾಗ. ಕಂಪ್ನಿ ಅದು ಕಂಪ್ನಿಯವ್ರು ಮತ್ತೆ ಎಲ್ಲಿ ಬೇಕಾದ್ರೂ ಸೇಲ್ಸ್ ಕೊಡ್ತಾರೆ. ಬಳ್ಳಾರಿ, ಮೊಳಕಾಲ್ಮೂರು ಇದೆಲ್ಲ ತಕೋ ಇಡೀ ರಾಜ್ಯದಾಗೆಲ್ಲ ಕೊಡ್ತಿರ್ತಾರೆ. ಹೆಂಗೆ ಬೀಜ ಕೆಜಿ ರೇಟ್? 1 ಕೆಜಿ ಬೀಜ 250 ರೂಪಾಯಿ. 250 ರೂಪಾಯಿ 1 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ? ಕರೆಕ್ಟ್ ಬಿತ್ತಬೇಕಂದ್ರೆ 3 ಕೆಜಿ, ನಾವು ಕೂರಿಗೆ ಪಾರಿಗೆ ಹೆಚ್ಚು ಕಮ್ಮಿ 4 ಕೆಜಿ ಬಿತ್ತಾ ಇದ್ದೀವಿ ಸರ್. ದಪ್ಪ ಇರ್ತತೆ, ತೆಳಗಿರ್ತತೆ. ಕರೆಕ್ಟ್ ಬಿತ್ತಿದ್ರೆ 3 ಕೆಜಿ ಒಂದ್ ಎಕರೆಗೆ. ಎಕರೆಗೆ ಈ ತೊಗರಿ ಬಿತ್ತಿದ್ಮೇಲೆ ಅದರಲ್ಲಿ ಎಡೆ ಕುಂಟೆ ಯಾವ್ದಿಲ್ಲ, 2 ಕುಂಟೆ ಒಂದ್ ಅರಗಿಸ್ತು, ದೊಡ್ಡ ಕುಂಟೆ ಹಾಕಿ ಅರಗಿಬಿಡ್ತದೆ. ಎಲ್ಲಾನು ಇದ್ದಿದ್ ಕಳೆ ನಾವು ಒಬ್ರು ಆದ್ರೆ ಅಡ್ಡಾಡ್ಕೊಂಡು ಹಂಗೆ ಕಿತ್ತೆ ಹಾಕ್ಬಿಡ್ತೀವಿ. ದೊಡ್ಡದಾದಾಗ ಅಷ್ಟೇ ಕಳೆ ಬೀಳೋದಿಲ್ಲ. ಕುಂಟೆ ಅರಗಿದ ಮೇಲೆ ಇನ್ನೆಲ್ಲಿರ್ತತೆ, 2 ಟೈಮ್ ಕುಂಟೆ ಅರಗಿಬಿಟ್ರೆ ಆಯ್ತು. ಕುಂಟೆನ ಎಲ್ಲ ಟ್ರ್ಯಾಕ್ಟರ್ಲ್ಲಿ ಅರಗ್ತಾರ? ಇಲ್ಲ, ಎತ್ತುಗಳಾಗ ಅರಗಿಸ್ಬಿಡ್ತೀವಿ, ಬಾಡಿಗೆ ಕೊಟ್ಟು. ಅದೇನು 2 ಸಲ ಅರಗಿದ್ರು 2,000 ರೂಪಾಯಿ ಖರ್ಚು. ಟ್ರ್ಯಾಕ್ಟರ್ ಕುಂಟೆನು ಬಂದಿದಾವೆ, ಆದ್ರೂ ಎತ್ತುಗಳು ಬರ್ತಾವೆ. ಆದಾಯಕ್ಕೆ ಟ್ರ್ಯಾಕ್ಟರ್ ಕುಂಟೆ ಬಿತ್ತಬೇಕು, ಅದು ಮಾಡ್ತಾರೆ ನಮ್ಮ. ಇವಾಗ ಬರ್ತಾ ಬರ್ತಾ ನಾನು ಮಾಡೋದು ಎತ್ತುಗಳಿಗೆ ಮಾಡ್ತೇನೆ, ಬಿತ್ತೋದು ಎತ್ತುಗಳಿಗೆ ಬಿತ್ತೀನಿ, ಬ್ಯಾಸೆ ಟ್ರ್ಯಾಕ್ಟರ್ ಕುಂಟು ಮಾಡಿಸ್ತೀನಿ. ಈಗ ಸಾಲಿನಿಂದ ಸಾಲಿಗೆ ಅಂತರ ಎಷ್ಟು ಕೊಡ್ತೀರ? 6 ಅಡಿ. ಇದು 1-5 ಇಂಚು ಗಿಡ ಅಂತರ 1 ಅಡಿ ಹಿಂಗಿರ್ಬೇಕು. ಹೆಂಗಂದ್ರೆ ಹಂಗೆ ಬಿತ್ತೀವಿ. ಹೆಚ್ಚಿ ಕಡಿಮೆ ಇರ್ತದೆ, ದಪ್ಪ ಇರ್ತದೆ, ತೆಳಗಿರ್ತೈತೆ, ಅವೆಲ್ಲ ಲೆಕ್ಕ ಸಿಗೋದಿಲ್ಲ. ಕರೆಕ್ಟ್ ಅಂತರ ಅಂದ್ರೆ 1-6 ಇಂಚು ಇರಬೇಕು ಒಂದು ಗಿಡ, ಅದು ಚೆನ್ನಾಗಿ ಬರ್ತದೆ ತಿಳುವರಿ. 6 ಅಡಿ ಬೀದಿ ಇರಬೇಕು, 6 ಅಡಿ ಬೀದಿ ಇರಬೇಕು. ನಾ ತೊಗರಿಗೆ ಯಾವುದು ಕಾವೇರಿ ಸಂಪದ, 6 ಅಡಿ ಬೀದಿ ಇದ್ರೆ ಒಳ್ಳೆ ಇಳುವರಿ. 10 ಅಡಿ ತಕ್ಕನ ಹೋಗ್ತದೆ ಹೈಟು, ಮಳೆ ಜಾಸ್ತಿ ಆದರೆ. ಮತ್ತು ಕಡಿಮೆ ಬಿತ್ತಿದ್ರೆ ಇಳುವರಿ ಬರೋದಿಲ್ಲ. 6 ಅಡಿನೇ ಇರಬೇಕು, 5 ಅಡಿಲಿದ್ದು ಮ್ಯಾಕೆನೇ ಇರಬೇಕು ಅಂತರ, ಅದು ಚೆನ್ನಾಗಿ ಬರ್ತದೆ. ಇನ್ನು ಬೇರೆ ತೊಗರಿ ಇದಾವಲ್ಲ, 4 ಅಡಿ ಬಿತ್ತಬಹುದು ಆದಾಯ, ಅದು ಬರ್ತದೆ. ಕೆಲವರೆಲ್ಲ ಬಿಜಾಪುರ ತೊಗರಿ ಬಿತ್ತೀವಿ, ಅದು ಒಳ್ಳೆ ಇಳುವರಿ ಬರುತ್ತೆ ಅಂತಾರೆ. ಎಲ್ಲಿ ಬಂದತೆ? ನಮ್ಮ ಕರ್ನಾಟಕದಾಗ ಬಂದಿಲ್ಲ. 10 ಕ್ವಿಂಟಲ್ ಕುಸಿಗಿ ಜಮೀನಾಗ ಒಂದು ಎಕರೆಗೆ ಹೇಳ್ತಾರಲ್ಲ ಅಗ್ರಿಕಲ್ ಆಫೀಸರ್ಗಳು. ಕಡಿಮೆ ಅಂದ್ರೆ ನಾವು 8-10 ಕ್ವಿಂಟಲ್ ಬೆಳೆದೇನೆ. ಈಗ ಕೈಯಿಂದನೇ ಬಿತ್ತೀವಿ ಅಂತಂದ್ರೆ ಬಿತ್ತಬೇಕಾದ್ರೆ ಕೆಲ ಸಾರಿ ಹೆಣ್ಮಕ್ಳು ದಪ್ಪ ಬಿತ್ತದಾಗಿರ್ತಾವ, ಆದ್ರೂ ಏನು ತೊಂದ್ರೆ ಮಾಡಿಲ್ಲ ನಮ್ಗೇನು. ಈ ಸಲ ಟ್ರ್ಯಾಕ್ಟರ್ಗೆ ಬಿತ್ತಿಸ್ಬೇಕಂತ ಇದೀವಿ. ಈಗ ಟ್ರ್ಯಾಕ್ಟರ್ ಅಂದ್ರೆ ಈಗೆಲ್ಲ ಅಂತರ ಕರೆಕ್ಟ್ ಬೀಳುತ್ತೆ. ಮುಂದಿನ ಸಾರಿಂದ ಟ್ರ್ಯಾಕ್ಟರಿಂದ ಬಿತ್ತೀವಿ. ಪಕ್ಕದಾಗ ಬಿತ್ತಿದಾರ ಲೋಡ್ ಇದೀವಿ, ಅದ್ರಲ್ಲಿದ್ದ ಕೊಂಡಳ್ಳರ ಇಡೀ ನಮ್ಮ ತಾಲೂಕ್ ಜನಗಳೆಲ್ಲ ನನ್ನ ಹತ್ರ ಬಂದ ಹೋಗಿ ಬಿತ್ತದು. ಡೈಲಿ ಬರ್ತದೆ ಔಷಧಿ ಹೆಂಗ್ ಹೊಡಿಬೇಕು, ಮತ್ತೆ ಯಾವ ಯಂತ್ರ ಬಿತ್ತಬೇಕು, ಯಾವ ತಳಿ ಬಿತ್ತಬೇಕು, ನಾನು ಕೇಳದೆಲ್ಲ ಮಾಡೋದಿಲ್ಲ. ಹೆಂಗ್ ತಿಳ್ಕೊಂಡ್ರಿ ನೀವು ಇಷ್ಟೊಂದೆಲ್ಲ? ನಾವು ರೈತರ ಕೆಲಸ 24 ಗಂಟೆ ಮಾಡಿ ನನ್ನ ಅನುಭೋಗ ಅಗ್ರಿಕಲ್ ಆಫೀಸರ್ಗಳ ಸತ್ತು ಬುದ್ಧಿವಂತಿಕೆ ಮಾಡ್ತಾನ ಅಂತೇಳಿ ಗುರ್ತಿಡಿತಾರ. ರೋಡ್ನಾಗ ಐತಲ್ಲ ಹೊಲ, ಎಲ್ಲರೂ ಬರ್ತಾರೆ ನನ್ನ ಹತ್ರ. ಅವ್ರು ಹೇಳಿದ್ದು ಅವರು ಕರೆಕ್ಟ್ ಹೇಳ್ತಾರೆ. ನಾನು ಎಷ್ಟು ರೈತನ ಕೆಲಸ ಮಾತ್ರ ರೈತನಿಗೆ ಅನುಭೋಗ ಇರಬೇಕು. ಒಬ್ರು ಹೇಳಿದ್ದು ಮಾಡಿದ್ರೆ ಅದು ಸಿಗೋದಿಲ್ಲ. ನಾವು ಬೆಳಿತೀವಿ, ನೀನು ಬೆಳಿತೀವಿ ಅಂತಂಬದಿಲ್ಲ. ಕಷ್ಟ ಬಿದ್ದಂಗೆ ದೇವ್ರು ಕೊಡ್ತಿರ್ತಾನೆ. ನಾವು ಬೆಳಿತೀವಿ, ನಾನು ಹಿಂಗೆ ಹಾಕ್ತೀನಿ, ಔಷಧ ಹಾಕ್ತೀನಿ, ನಾನು ಬೆಳಿತೀನಿ ಅಂತ ಯಾವತ್ತಿಗೆ ಅಂದ್ಕೋಬಾರ್ದು. ನಾವು ನೀರಾವರಿ ಅಲ್ಲಲ್ಲ, ಅವೆಲ್ಲ ಹೇಳ್ಕೊಂಬಾಗ ನಾವು ಏನೋ ಬಿತ್ತೀವಿ, ಏನೋ ದೇವ್ರ ಮಹಿಮೆಯಿಂದ ಗಾಳಿಗೆ ಬೆಳೆದಿರ್ತದೆ. ಅದು ನಮ್ಮ ಮಹಿಮೆ, ಅದು ದೇವ್ರ ಮಹಿಮೆ ಇರ್ತದೆ. ಬೆಳೆ ಬೆಳೆಯೋದು ನಾನೇ ಅಂತಲ್ಲ, ಯಾರೇ ಆಗಲಿ ದೇವ್ರ ಕೈಯಾಗಿರ್ತದೆ ಅದೆಲ್ಲ ಬೆಳೆ ಬೆಳೆಯೋದು. ನಾವು ಮಾಡಕ್ಕೆ ಹೋದಂಗೆಲ್ಲ ನಷ್ಟ ಆಗ್ತದೆ. ನಾ ದೇವ್ರ ಕೈ ಕೊಟ್ರೆ ನಿಮ್ಗೆ ಇಷ್ಟು ಚೆನ್ನಾಗಿ ಇಳುವರಿ ಬರುತ್ತಲ್ಲ. ನಿಮ್ದು ಭೂಮಿ ಕೆಂಪು ಭೂಮಿ, ಕಲ್ಲು ಭೂಮಿ, ಕೆಂಪು ಭೂಮಿ, ಶೇಂಗಾ ಬೆಳೆ ಅಂತ ಭೂಮಿ. ನೀರು ಎಷ್ಟನ್ನ ಮಳೆ ಹೊಡಿಲಿ ಏನೂ ತೊಂದ್ರೆ ಇಲ್ಲ. ಎಲ್ಲರು ಜೋಗ ಹಿಡಿದು ಹೋದ್ರೆ ನಮ್ದು ಹಂಗೆ, ಮಳೆ ಹೋದ್ರೂ ತೊಂದರೆ ಇಲ್ಲ, ಮಳೆ ಬಂದ್ರೂ ತೊಂದರೆ ಇಲ್ಲ, ಅದ್ರಲ್ಲಿದ್ದ ಹಂಗೆ ಬರ್ತದೆ ಬೆಳೆ. ಈಗ ವರ್ಷ ಒಂದೇ ತರ ಬೆಳೆ ಬೆಳಿಬಾರ್ದು, ತೊಗರಿನೇ ಬೆಳಿಬಾರ್ದು, ಶೇಂಗಾನೇ ಬೆಳಿಬಾರ್ದು ಅಂತಾರೆ, ಬೆಳೆ ಪರಿವರ್ತನೆ ಮಾಡಬೇಕು. ನಾನು ಕೇಳೋದಿಲ್ಲ ಸರ್, ನಮ್ಗೆ ಇಳುವರಿ ಬಂದಿದ್ದು ದುಡ್ಡು ಬಂದಿದ್ದು ನೋಡ್ಕೋಬೇಕು. ಯಾಕೆ ಇಳುವರಿ ಬಂದಿಲ್ಲ, ಯಾಕೆ ಇಳುವರಿ ನನಗೆ ಯಾಕೆ ಕಡಿಮೆ ಬರಲಿಲ್ಲ? ನಾನೇನು ಗೊಬ್ಬರ ಹಾಕೋದಿಲ್ಲ, ಏನು ಇಲ್ಲ, ಏನೋ ಎಲೆ ಬಿಡ್ತೈತೆ, 1/2 ಅಡಿ ಮಂದ ಬಿದ್ದು ಅದೆಲ್ಲ ಗೊಬ್ಬರ ಹಾಕ್ತತೆ. DAP ಮಾತ್ರ ಹಾಕ್ಬೇಕು, ಯಾವುದೋ ಬಿತ್ತಿದ್ರೆ ಏನು ಪ್ರಯೋಜನ ಇಲ್ಲ. ಎಕರೆಗೆ ಎಷ್ಟು ಚೀಲ DAP ಹಾಕ್ತೀರ? 6 ಎಕರೆಗೆ 2 ಚೀಲ ಮಸ್ತ್ ಆಗ್ತದೆ ಸರ್. 6 ಅಡಿ ಅಂತರಲ್ಲ 100 ಸಾಲು ಬೀಳ್ತಾವೆ. 100 ಸಾಲಿಗೆ 1 ಸಾಲಿಗೆ 1 ಕೆಜಿ ಬಿತ್ತಾ ಇದ್ದೀನಿ. 1 ಕೆಜಿ ಮಸ್ತ್ ಆಗ್ತದೆ, ಸುಮ್ಮನೆ ಒಯ್ದಿರ್ತದೆ 1 ಸಾಲಿಗೆ. 6 ಅಡಿ ಬೀದಿ ಅಲ್ಲ, 2 ಬ್ಯಾಗ್ ಮಸ್ತ್ ಆಗ್ತದೆ 6 ಎಕರೆಗೆ. ಎಷ್ಟತ್ರ ಬೆಳೆಯುತ್ತೆ ಅದು ಪೈರು? ಪೈರು ಫಸ್ಟ್ನೇ ವರ್ಷ ಮಳೆ ಇದ್ದಿಲ್ಲ, 3 ತಿಂಗಳು ಮಳೆ ಇದ್ದಿಲ್ಲ. ಹಿಂಗೆ ಗಾಳಿಗೆ ಅಲ್ಲಾಡ್ಕೊಂತ ಇದ್ದು ಬಡ್ಡಿಗಳು. ಮತ್ತೆ ಉಬ್ಬೇಕಾರ್ತಿ ಬಂತ, ಅವಾಗ ಸ್ವಲ್ಪ ಗೊಬ್ಬರ ಇಟ್ಟಿದ್ದು 1 ಚೀಲ. ಮತ್ತೆ ಉತ್ತರ ಅಸ್ತ, 3 ಮಳೆಗೆ 1.5 ತಿಂಗಳ ಮಳೆಗಾಲ ಬಂದಿದ್ದ. ಅದೇ ವರ್ಷ 5 ಅಡಿ ಒಳಗೆ ಇತ್ತು ಅದು ಬೆಳೆ. ಕಾಪು ಇಳುವರಿ ಜಾಸ್ತಿ ಬಂದ್ಬಿಟ್ಟಿತ್ತು, 60 ಕ್ವಿಂಟಲ್ ಆಗಿತ್ತು. ಈ ವರ್ಷ 50 ಕ್ವಿಂಟಲ್ ಆಗಿತ್ತು, 10 ಅಡಿ ಹೈಟ್ ಬೆಳೆದಿತ್ತು. ಮಿಷಿನ್ ಕೊಯ್ದ್ರೆ ಆ ಮೋಟರ್ ಕಾಣಿಸ್ತಿದ್ದಿಲ್ಲ, ಹೊರಗಡೆ ಜನಗಳಿಗೆ ಒಳಗೆ ಹೋಗ್ತಿತ್ತು. 10 ಅಡಿ ಕರೆಕ್ಟ್ ಇತ್ತು. ನನ್ನ ಬೆಳೆ ಫೇಲ್ ಆಗ್ತೈತೆ ಅಂತ ಕಂಡಿದ್ದೆ. ಆದ್ರೂ ಪಾಪ ಬೆಳೆ ಬಂತು, 50 ಕ್ವಿಂಟಲ್ ಬಂತು, ಚೆನ್ನಾಗೈತಿ. ಈ ವರ್ಷ ಇಳುವರಿ 7,500 ತನಕ ಮಾರಿದ್ರು. ನನ್ನದು ಮಳೆಗಾಲ ಹಿಡ್ಕೊಂಡು ಹಸಿ ಇತ್ತು, ನಂದು 6,630 ರೂಪಾಯಿ ಹೋಗಿತ್ತು. ಈಗ ಇದಕ್ಕೆ ಔಷಧಿ ಹೊಡಿಬೇಕು, ಚೆನ್ನಾಗಿ ಇಳುವರಿ ಬರ್ಬೇಕಂತ ಅಲ್ಲೇ ಇರ. ಯಾವ್ಯಾವ ಸಮಯದಲ್ಲಿ ಹೊಡಿಬೇಕು? ಯಾವ ಸಮಯ ಎಲ್ಲ ಮೊಗ್ಗು ಬಂದೇಟಿಗೆ ಒಂದು ಹೊಡಿಬೇಕು ಮೊಗ್ಗು ಬರಕ. ಹೌದೇ ಹೇಳ್ತಾರೆ ಅಗ್ರಿಕಲ್ ಆಫೀಸರ್ಗಳು, ಆಫೀಸರ್ ಹತ್ರ ಬಂದು ಅವರೇ ಬರ್ತಿರ್ತಾರೆ ಹೊಲ್ದಕ್ಕ, ಇದು ಹೊಡೆದ್ರೆ ಚೆನ್ನಾಗಿ ಹೂ ಬರ್ತತ್ತೆ ಮೊಗ್ಗು ಬರ್ತತ್ತೆ ಅಂತ ಹೇಳ್ತಾರೆ. ಅದು ಹೊಡಿತೀವಿ ಒಂದ್ಸಲ, ಮತ್ತೆ ಕೆಮಿಕಲ್ಸ್ ಹಾಕಿ ನಮ್ಗೆ ಅನುಭವಿದ್ದು 2 ಸಲ ಹೊಡಿತೀವಿ ಹೂ ಬಂದ ಮೇಲೆ. ಒಂದ್ಸರಿ ಕಾಯಾದಾಗ ಒಂದ್ಸರಿ ಹೂವಿಗೆ ಒಂದ್ಸರಿ. ಹೌದು, ಇಲ್ಲಿ ಹೆಚ್ಚು ಒತ್ತುವರಿ ಹುಳ ಕಾಣಿಸ್ಕೊಂಡ್ರೆ 4ನೇ ಸಲಕ್ಕೆ ಬೆಳೆ ಬಂದು ಬಿಡ್ತತ್ತೆ. ಈಗ ಇಂಥ ಹುಳ ಬಿದ್ದೈತಪ್ಪ, ಇಂಥ ಔಷಧಿ ಹೊಡಿಬೇಕು ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಗೊತ್ತಾಗ್ತತ್ತೆ ರೈತರಿಗೆ, ಯಾಕೆ ಗೊತ್ತಾಗೋದಿಲ್ಲ? ಇದು ವರ್ಷ ನೋಡಿರ್ತೀವಲ್ಲ, ಈ ನೊಣ ಬಂದತಿ ಈ ಮಟ್ಟಿ ಹಿಡ್ತತೆ ಅಂಬದ್ ಗುರ್ತು ಹಿಡಿದು ಬಿಡ್ತೀವಿ. ಇನ್ನ ಅದು ಹುಳ ಇನ್ನ 3 ದಿನಕ್ಕೆ ಬರ್ತತ್ತಂಬಂಗ ನಾವು ಕಂಡು ಹಿಡಿದು ಬಿಡ್ತೀವಿ. ಅದು ನೊಣ ಬಂದೈತೆ ಹೊಲ್ದಕ್ಕಂತ ನಾವು ಬಾಕ್ಸ್ ಕಟ್ತೀವಿ ಬಲೆ, ಮೊಗ್ಗು ಬಂದಾಗ ಇವು ಆಕರ್ಷಣ ರಕ್ಷಣೆ ಅಂತ ಕೊಡ್ತಾರೆ ಅಗ್ರಿಕಲ್ ಆಫೀಸ್ನಾಗ, ಆಕಾಶ ಬಲೆ ಅಂತ ಅರ್ಶನ ಕಲ್ದಾವ. ಆ ಬಲೆ ಕಟ್ಟಿದಾಟ್ಗೆ ರಾತ್ರಿ ಬಂದು ಬಿದ್ದು ಬಿಡ್ತಾವ ಹುಳ. ಆ ಹುಳ ಬಂದು ಬಿದ್ದಾವಂದ್ರೆ ಇವು ಮಟ್ಟಿ ಹಿಟ್ಟಾಗ ಬಂದಿದಾವ ಅಂತ ನಮ್ಗೆ ಗುರ್ತಾಗ್ಬಿಡ್ತತೆ. ಅವಾಗ ನಾವು ಔಷಧ ಮಟ್ಟೆನ ಸತ್ತು ಹೋಗಂಗೆ ಹೊಡೆದು ಬಿಡ್ತೀವಿ. ಅದಕ್ಕೆ ಕಂಟ್ರೋಲ್ ಆಗದು. ಹುಳ ಬಿದ್ದ ಮೇಲೆ ಕೆಲವು ಜನ ರೈತರು ಏನು ಮಾಡ್ತಾರೆ ಅಂದರೆ ನಮ್ಮ ಚೆನ್ನಾಗೈತೆ ಹೊಲ, ನಮ್ಮದು ಚೆನ್ನಾಗೈತೆ ಅಂತ ಅಂದ್ಕೊಂಡಿರ್ತಾರೆ. ಹುಳ ಬಿದ್ದ ಮೇಲೆ ಹೋಗಿ ಬಂದು ನೋಡ್ತಾರೆ ನಮ್ಮ ಹೊಲನ, ನಿಮ್ದು ಯಾಕೆ ಹುಳ ಬಿದ್ದಿಲ್ಲ, ನಮ್ಮದು ಯಾಕೆ ಹುಳ ಬಿದ್ದತ್ತೆ, ಅವಾಗ ಹೋಗಿ ಹೊಡಿತಾರೆ. ಅವಾಗ ಕೆಳಕ್ಕೆ ಅರ್ಧ ಮ್ಯಾಕರ್ಧ ಆಗ್ಬಿಡ್ತತ್ತೆ, ಅದು ಇಳುವರಿ ಬರೋದಿಲ್ಲ, ಅರ್ಧ ಭಾಗ ತಿಂದಾಕ್ಬಿಡ್ತತ್ತೆ. ಔಷಧಿನೆಲ್ಲ ಏನು ಟ್ರ್ಯಾಕ್ಟ್ರಲ್ಲಿ ಹೊಡಿತಾರ? ಇಲ್ಲ, ಬೆನ್ನಿಕೆ ಇದು ಕಟ್ಕೊಂಡು ಪಂಪ್ ಹೊಡಿತೀವಿ ನಾವು, ನಮ್ಮದೇ ಪಂಪ್ ಇರ್ತತೆ, ಒಂದೇ ದಿನಕ್ಕೆ ಹೊಡೆದು ಬಿಡ್ತೀವಿ 6 ಎಕರೆನ. ಇವಾಗೆಲ್ಲ ರೈತರು ಟ್ರ್ಯಾಕ್ಟ್ರಲ್ಲೇ ಔಷಧಿ ಸಿಂಪಡಣೆ ಹೊಡಿತಾರೆ ಹೊಡಿತಾರೆ ಸರ್. ಅದು ಚೆನ್ನಾಗ ಕೈಯಿಂದ ಹೊಡಿಯೋದೇ ಚೆನ್ನಾಗಂತಾರೆ ಯಾರು ಅನುಭೋಗ, ಅವ್ರಿಗೆ ಚೆನ್ನಾಗಿರ್ತತ್ ರೈತರದ್ದು ಮಾತ್ರ. ಇದು ಖರ್ಚಿಲ್ದದ್ ನಾವು ಹೊಡೆದು ಬಿಡ್ತೀವಿ. ಅವ್ರು ಟ್ರ್ಯಾಕ್ಟರ್ ಓಡಾಡಕ್ಕೆ ಜಾಗ ಬೇಕಲ್ಲ, ಏನು ಸುತ್ತ ಉದಿಗಳು ಕಲ್ಲುಗಳು ಇರ್ತಾವ, ಅದ್ರಾಗ ಟ್ರ್ಯಾಕ್ಟರ್ ಹೆಂಗ ಹೋಗ್ತತೆ, ನಡುಮಧ್ಯ ಟ್ರ್ಯಾಕ್ಟರ್ ಹೆಂಗ ಹೋಗ್ತತೆ, ಅದೇ ಬೀದಿಗೆ ದಾಯ ಬಿತ್ತಿದ್ರೆ ಮಾತ್ರ ಹೋಗ್ತದೆ. ಆಂಧ್ರದ ನೆಲಗಳು ಲೆವೆಲ್ ಇರ್ತಾವೆ, ಅವ್ರು ಕರೆಕ್ಟ್ ಬಿತ್ತಿರ್ತಾರೆ, ಕರೆಕ್ಟ್ ಟ್ರ್ಯಾಕ್ಟರ್ ಹೊಡ್ಕೊಂಡು ಹೋಗ್ತತೆ. ನಮ್ದು ಗುಡ್ಡಗಾಡು ಪ್ರದೇಶ ಎಲ್ಲನ ಕಲ್ಲುಗಳಾಗೆಲ್ಲ ನಡೀತೈತೆ ಸರ್. ಅದ್ರಲ್ಲಿದ್ದ ಅಂತ ಕೆಲಸ ನಾವು ಇದ್ರೊಳಗೆ ಮಾಡೋದು ಕೈಯಾಗೆಲ್ಲ. ಈಗ ಇದು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಕಡಿಮೆ ಅಂದ್ರೆ 6 ತಿಂಗಳು. 6 ತಿಂಗಳು ದಾಟಿದ ಮೇಲೆ ಕಟಾವಿಗೆ ಬರೋದು. ನಾವು ಮುಂಗಾರಿ ಮಳೆಗೆ ರೋಣಿ ಕಾರ್ತಿಕ್ ಬಿತ್ತಿದ್ರೆ ಅದು ಬರೋದು ಒಂದೆಡ್ಗೆ ಮಳೆಗಾಲ ಕಡಾದ ಮೇಲೆ 7 ತಿಂಗಳು ದಾಟಬೇಕು ಕಟಾವು ಆಗಕ್ಕ. ಆ ತೊಗರಿ ಬೇರೆ ತೊಗರಿಗಳು ಬಂದು ಬಿಡ್ತಾವ, ಬೇರೆ ತೊಗರಿ 5 ತಿಂಗಳು, 4 ತಿಂಗಳು, 6 ತಿಂಗಳು, 6 ತಿಂಗಳೊಳಗೆ ಕೊಯ್ಸ್ಕೊಂಡ್ ಬಿಡ್ತಾವ. ನಮ್ಮದ ನಾನು ಹಾಕ ತೊಗರಿ 7 ತಿಂಗಳು ಬೇಕು. ಮುಂಗಾರಿ ಮಳೆಗೆ ಹಾಕಿದ್ರೆ ಮಾತ್ರ ನಾವು ಬೆಳೆ ಬರ್ತತೆ. ಅಂದ್ರೆ ಮೇ ತಿಂಗಳಿಗೆ ಹಾಕ್ಬಿಡ್ತೀರ ನೀವು? ಏಪ್ರಿಲ್ ಮೇ ತಿಂಗಳಿಗೆ ಹಾಕ್ಬಿಡ್ತೀರ. ಆಗಲ ಜೂನ್ನಾಗ ಹಿಂದಾಗ್ತತೆ ಶೇಂಗಾ ಬಿತ್ತ ಟೈಮ್. ಅದು ಹೌದು, ಶೇಂಗಾ ಬಿತ್ತ ಟೈಮ್ ಅಲ್ಲಿ ಬೇರೆ ತೊಗರಿ ಬರ್ತತೆ. ಇದ್ರಷ್ಟು ಇಳುವರಿ ಕಮ್ಮಿ ಬರೋದು. ಲೇಟಾಗಿ ಹಾಕ್ಬಾರ್ದು ಏನಿದ್ರು, ಲೇಟಾಗಿ ಹಾಕಿದ್ರೆ ನೋಡಿ 7 ತಿಂಗಳು ಬೆಳೆ ಲೇಟಾಗಿ ಹಾಕಿದ್ರೆ ಏನು ಬರ್ತೈತೆ, 3 ತಿಂಗಳು ಇರ್ತೈತೆ ಮಳೆಗಾಲ ಆಗ್ಲನ್ನ. ಮುಂಗಾರಿ ಪ್ರಾರಂಭದಲ್ಲೇ ಹಾಕ್ಬಿಡ್ಬೇಕು, ಅದು ಇಳುವರಿ ಚೆನ್ನಾಗಿ ಬಂದೈತೆ. ಈ ತೊಗರಿನ ಅಂದ್ರೆ ಯಾವ ರೀತಿ ಕಟಾವು ಮಾಡ್ತೀರ? ಮಿಷಿನ್ನಾಗ ಇವಾಗ ಕಟಾವು ಮಾಡ್ತಾರ, ಅವಾಗ ನಾವು ಕೊಯ್ದು ಬಂಡಿಗೆ ಹಾಕಿ ತಿರ್ಗ ಇದು ಮೆಕ್ಕೆಜೋಳದ ಮಿಷಿನ್ನಾಗ ಹೊಡಿತಿದ್ವಿ. ಇದೊಂದ್ 60,000 ಖರ್ಚು, ಅದೊಂದ್ 60,000 ಖರ್ಚು, 1,00,000 ಚಿಲ್ಲರೆ ಆಗ್ತಿತ್ತು. 15,000 ಸುಮ್ಮನೆ 3 ಗಂಟೆಗೆ ರಾಶಿ ಮಾಡಿ ಹೋಗ್ಬಿಡ್ತು ಮಿಷಿನ್. ಹೋದ್ರೆ 1-2 ಕ್ವಿಂಟಲ್ ಹೋಗಿದಾವ, ಸಿಡಿಲ್ದಾವ, ಅದಕ್ಕೆ ಲೆಕ್ಕ ಹಾಕ್ಲಿಲ್ಲ. 12,000 2 ಕ್ವಿಂಟಲ್ಗೆ 1,00,000 ಲಾಭ ಉಳಿತಲ್ಲ, ಅದನ್ನ ಲೆಕ್ಕ ಹಾಕ್ಬಿಟ್ಟಿ ನಾವು. ಅಂದ್ರೆ ಈಗ ಕೂಲರ್ ನಿಟ್ಟು ಕೊಯ್ಸಿ ಒಕ್ಕಣೆ ಮಾಡಿದೆಲ್ಲ ಬಹಳ ಖರ್ಚು ಬರುತ್ತೆ. ಅರಿ ಖರ್ಚು ಏನು, ನಾವು ಸುಮ್ಮನೆ ನಿಂತ್ಕೊಂಡಿರೋದು ಅಷ್ಟೇ. ತಾಟ್ಪಲ್ ಮೇಲೆ ಹಾಕಿತು ಹೋಯ್ತು, 6 ಬಾಕ್ಸ್ ತಂದ 6-3 ಗಂಟೆಗೆ 2 ಬಾಕ್ಸ್. ಚೆನ್ನಾಗಿ ಹೊಲ ಒಣಗಿರ್ಬೇಕು, ಮಿಷಿನ್ ಒಣಗಿರ್ಬೇಕು ಸ್ವಲ್ಪ. ಹಸಿದ್ರೆ ದೋಬು ಎಲ್ಲ ಗುಬ್ಬಿಸುಲ್ದಂಗ್ ಸುಲ್ಕೊಂಡು ಬಂದ ಆಗ್ಬಿಡ್ತು. ಮಾಗಿದ್ರೆ ಆಯ್ತು, ಹಸಿದೆ ಒಣಗಿದ್ದೆ ಅಂತಲ್ಲ. ಮಿಷಿನ್ ಚೆನ್ನಾಗಿದ್ರೆ ಅದು ಚೆನ್ನಾಗಿ ಬರ್ತತ್ತೆ, ಮಿಷಿನ್ ಚೆನ್ನಾಗಿಲ್ದ್ರೆ ಒಣಗಿದ್ದೆ ಏನ್ ಮಾಡ್ತೈತೆ, ಹಸಿದೆ ಏನು ಮಾಡೋದಿಲ್ಲ. ಮಿಷಿನ್ ಕೊಯ್ಸೋದು ವೇಸ್ಟ್ ಜಾಸ್ತಿ ಆಗುತ್ತೆ, ಸಿಡಿತಾವ ಕಾಳು ಅಂತಾರೆ. ಕೈಯ ಕೊಯ್ಸಿದ್ದಾದ್ರೆ ಎಲ್ಲ ಉಳಿತಾಯ ಆಗುತ್ತೆ ಅಂತಾರೆ ರೈತರು. ಅದು ಯಾರು ತಿಳುವಳಿಕೆ ಅವ್ರಿಗೆ ಇರ್ತತ್ತೆ ರೈತರದ್ದು. 1,20,000 ಖರ್ಚು ಇಡೋದ ಮೇಲೆ ಬೇರೆ ಹೋದ್ರೆ ಎಷ್ಟು, ನಮ್ಮದು 100 ಸಾಲ ಐತೆ, 100 ಸಾಲಕ್ಕೆ 100 ಶೇರ್ ಹೋದ್ರನ್ನ 1 ಕ್ವಿಂಟಲ್ ಹೋಗೈತೆ, 1 ಕ್ವಿಂಟಲ್ 6,000 ರೂಪಾಯಿ, 1,20,000 ಅಲ್ಲಿಗೆ ಖರ್ಚು ಇಡ್ತಿ. ಎಲ್ಲ ಎಷ್ಟು ಬಿದ್ದಿದ್ದಾವೆ, ಎಷ್ಟು ಹೋಗಿದ್ದಾವೆ ಎಲ್ಲ ಲೆಕ್ಕ ಮಾಡಿಕೊಂಡು ಇರ್ತೀವಿ ನಾವು ಹೊಲದಾಗ. 100 ಸಾಲ ಇದ್ದಾವೆ, 50 ಲೈನ್ ಹೋಗ್ತೈತೆ, ಎರಡೆರಡು ಸಾಲ ಒಂದೊಂದೇಟ್ 50 ಲೈನ್ ಹೋಗ್ತೈತೆ ಟ್ರ್ಯಾಕ್ಟರ್. 50 ಲೈನಿಗೆ ಒಂದು ಬಳ್ಳದಪ್ಪರು ಬಿದ್ದಿರಲಿ ಕಾಳು, 50 ಸೇರ್ ಹೋಗಿರೋದಿಲ್ಲ. ನಾವು ಹಿಂಗೆ ಒಂದು ಹಿಡಿಕೆ ಕಿತ್ಕೊಂಡ್ರೆ ಇಲ್ಲಿದ್ದ ಮಾರ್ಜಾಲ ಹೋಗ್ತೀವಿ ಅಲ್ಲಿಗನ್ನ ಬಿತ್ತಕ್ಕ. ಅವು 50 ಕೆಜಿನೇ ಹೋಗೋದು ಒಂದು ಬೀಜ ಚಿಡ್ಲು ಹೋಗಿರೋವು ಒಂದು ಹೊಲಕ್ಕೆ. ನನ್ನ ಐಡಿಯಾ ಅದ್ರ ಲೆಕ್ಕದ ಮೇಲೆ ನಾವು ಚಿಡ್ಲಿರೋ ಲೆಕ್ಕ ಹಾಕ್ಲಿಲ್ಲ. ಸಾಲ ಅಂದ್ರೆ ಒಂದು ಎಕರೆಗೆ ಎಷ್ಟು ಸಾಲ ಬರ್ತವೆ, ಹೆಂಗ್ ಬಿತ್ತೈತಿ ಹಂಗೆ? ಇವಾಗ ನೀವು ಕೂಡ ಅಂತ 6 ಅಡಿ ಅಂತ 6 ಅಡಿ ಅಂತಾರೆ. ನಮ್ದು ಒಂದು ಪಟ್ಟಿ 50 ಸಾಲ, ಒಂದು ಪಟ್ಟಿ 50 ಸಾಲ, 4 ಎಕರೆಗೆ 6 ಎಕರೆಗೆ 6 ಎಕರೆಗೆ 100 ಸಾಲ ಬರ್ತಾವೆ. 100 ಸಾಲ ಬರ್ತಾವೆ. ಅಂದ್ರೆ ಈಗ ಕೂಲಿ ಎಲ್ಲ ಜಾಸ್ತಿ ಐತೆ, ಕೈಯ ಕೊಯ್ದು ಒಕ್ಕಣೆ ಮಾಡೋದಂದ್ರೆ ಬಹಳ ಭಾರಿ ಕಷ್ಟ. ಹೆಂಗ್ ನಡೀತೈತೆ ಕೂಲಿ ನಿಮ್ ಕಡೆ? ಹೆಣ್ಣು ಮಕ್ಕಳಿಗೆ 250-300 ರೂಪಾಯಿ ನಡೀತೈತೆ ಸರ್. ಗಂಡು ಮಕ್ಕಳೇನು ಬರೋದಿಲ್ಲ ಕೆಲಸ ಮಾಡಕ್ಕೆ. ಅವ್ರಿಗೆ ಗಂಡು ಮಕ್ಕಳು ಮಿಷಿನ್ ಹಾಕ ಕರ್ಕೊಂಡೋದ್ರೆ ಅವ್ರ ಖರ್ಚು ಸಿಕ್ಕಾಬಟ್ಟೆ. ಇವಾಗ ಏನು ರೈತರೇ ಇಲ್ಲ, ಸರ್ಕಾರ ಕಾದ್ಕೊಂಡಿರ್ತಾರೆ. 400 ರೂಪಾಯಿ ಕೊಡೋ, 500 ರೂಪಾಯಿ ಕೊಡೋ ಅಂತ. ಅಯ್ಯೋ ಕುಡಿಯೋಕೆ ಕೊಡಬೇಕು, 400 ರೂಪಾಯಿ ಕೊಡಬೇಕು. ಅವೆಲ್ಲ ರೈತರು ಕೆಲಸ ಮಾಡರೇ ಇಲ್ಲ ಇವಾಗ 15-20 ವರ್ಷದಿಂದ. ಈಗ ಮಿಷಿನ್ ಕೊಯ್ಸಿರ್ತಾರಲ್ಲ, ಅದ್ರಲ್ಲಿ ಏನು ಧೂಳು ಗಲೀಜು ಕಡ್ಡಿ ಕಸ ಬರ್ತದೆ ಸರ್? ಮಿಷಿನ್ ಚೆನ್ನಾಗಿರ್ಬೇಕು. ಅದು ಇನ್ನ ಯಾಕೆ ತಯಾರು ಮಾಡಿದಾರೆ ಇಲ್ದಿದ್ರೆ? ಅದು ಸರ್ಕಾರದವ್ರ ಅಂತದಲ್ಲ ಯಾಕೆ ಮಾಡಿದ್ದಾರೆ? ನಾವೇನ ಮಾಡಕ್ ಹೋಗಿ ಏನ ಮಾಡ್ಕೊಂಡು ಅದು ಇದು ಅಂತ ಹೇಳ್ತೇವೆ, ಏನು ತೊಂದ್ರೆ ಇಲ್ಲ. ಅದು ಕೊಯ್ದ್ಮೇಲೆ ಎಷ್ಟು ದಿವಸ ಒಣಗಿಸಿ ನಂತರ ಎಲ್ಲ ತೂರಿ ತಗೊಂಡೋಗ್ಬೇಕು? ಕೊಯ್ದ್ರೆ ಮತ್ತೆ ಒಣಗಿಸ್ಬೇಕು ತೆಗಿಬೇಕು ಅಂದ್ರೆ ಬಹಳ ಒಂದು 15-20 ದಿನ ಆಗ್ತೈತೆ. ಇದೇನಿಲ್ಲ, ಹೊಲ್ದಾಗ್ಲಿದ್ದ ಹಂಗೆ ತಂದು ಹಾಕಿದ್ರು, ನಾವಾಗಲು ಒಣಗಿಸಿದ್ರೆ ನಾವು ಹಂಗ ತಕೊಂಡೋಗಿದ್ವಿ, ಹಂಗ ಮಾರಾಟ ಮಾಡಿದ್ವಿ. 500 ರೂಪಾಯಿ ಕಡಿಮೆ ಹೋಯ್ತು ರೇಟ್. ಅದೇನು ತೂರ್ಬೇಕು ಇಲ್ಲ ಏನಿಲ್ಲ, ಅವ್ರ ಜಲ್ಡಿ ಹಾಕ್ಬಿಡ್ತಾರೆ ಮಾರ್ಕೆಟ್ನಾಗ. ಗಟ್ಟಿಗೆ ಏನು ಇರೋದಿಲ್ಲ, ಗಡ್ಡಿ ಕಸರಿದ್ರೆ ಹೊಂಟೋಗ್ಬಿಡ್ತದೆ ಜಲ್ಡಿಯಾಗ, ತೂರೋದಿಲ್ಲ ಗೀರೋದಿಲ್ಲ. ನೀವೆಲ್ಲ ತೊಗರಿನ ಎಲ್ಲಿ ಮಾರಾಟ ಮಾಡ್ತೀರ? ಬಳ್ಳಾರಿಗೆ ಮಾಡ್ತೀವಿ, APM ಮಾರ್ಕೆಟ್ನಾಗ. APMC ಮಾರ್ಕೆಟ್ ಅಲ್ಲಿ ಮಾರಾಟ. ಈಗ ಕೆಲವರು ವ್ಯಾಪಾರಸ್ಥರು ಅಲ್ಲೇ ಊರಲ್ಲಿ ಬಂದು ಕೊಂಡ್ಕೊಳ್ತಾರೆ, ಅವ್ರಿಗೆ ಕೊಡಲ್ಲ? ಕೊಡೋದಿಲ್ಲ ನಾನು. ಅವ್ರ ತೂಕ ಹೆಚ್ಚು ಕಮ್ಮಿ ಇರ್ತತೆ, ವ್ಯಾಪಾರ ಹೆಚ್ಚು ಕಮ್ಮಿ ಇರ್ತದೆ, ಅವ್ರ ಲಾಭಕ್ಕೆ ಅವ್ರು ಮಾಡ್ತಿರ್ತಾರೆ. ನಾವು ಅಂತವೆಲ್ಲ ಮಾಡೋದಿಲ್ಲ ಸರ್, ನಾವು ಸೀದಾ ಮಾರ್ಕೆಟ್ಗೆ ಹೋಯ್ದು ಬಿಡ್ತೇವೆ. ಟೆಂಡರ್ಗೆ ಹಾಕೊಂಡು ಹೋಗೋದೆಲ್ಲ ಖರ್ಚು ಬರುತ್ತಾ? ಏನು ಖರ್ಚಿಲ್ಲ, 3,000 ರೂಪಾಯಿ ಬಾಡಿಗೆ ಅಲ್ಲಿಗೆ ಹೋಗಕ್ಕೆ. ಅವರ ತುಂಬ್ತಾರೆ, ಅವರ ತೂಕ ಮಾಡ್ತಾರೆ. ಅಲ್ಲಿಗೋದ್ರೆ ಲಗೇಜ್ ಹಾಕೊಂಡು ಹೋಗಿ ಚೀಲಕ್ಕೆ 50 ರೂಪಾಯಿ ಕೊಡಬೇಕು, ಅಲ್ಲಿ 100-200 ರೂಪಾಯಿ ಕಮಿಷನ್ ತಂತಾರಪ್ಪ, ನಾವ್ ಇಲ್ಲೇ ಕೊಡೋದು ಅನುಕೂಲ ಅಂತಾರೆ ರೈತರು. ಯಾರು ಅನುಕೂಲ ಅವರು 2 ರೂಪಾಯಿ ಕಮಿಷನ್ ಕೊಡ್ಬೇಕು, ಕೊಟ್ರೆ ಅಷ್ಟು ಲಾಭ ಅಲ್ಲಿ ಉಳಿಸಿ ಉಳಿಸ್ತಾರೆ. ಇವರು ಸುಮ್ಮನೆ ಕೊಡ್ತಾರೆ ಏನು? ಕೈಯ ಪರಸ್ತರು ಕೆಲವು ಜನ ಹಂಗ ಮಾಡ್ತಾರೆ, ಕೆಲವು ಜನ ಅರ್ಧ ತೂಕ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇವಾಗೆಲ್ಲ ಎಲೆಕ್ಟ್ರಾನಿಕ್ ತೂಕ ಬಂದೈತಲ್ಲ, ಮೋಸ ಮಾಡ್ಲಿಕ್ಕೆ ಬರಲ್ಲ ಅಂತಾರೆ. ಇಲ್ಲಿ ಮಾಡ್ತಾರೆ, ಅವ್ರ್ಯಾಕ ಇಲ್ಲಿ ವ್ಯಾಪಾರ ಮಾಡ್ತಾರೆ, ಏನಾದ್ರೂ ಮಾಡ್ತಾರೆ. ಅಲ್ಲಿ ಮಾಡಕ್ ಬರೋದಿಲ್ಲ, ಸರ್ಕಾರ ಇರ್ತದ ಅಲ್ಲಿ. ಹಂಗಾಗ್ಬಿಟ್ಟು ನೀವು ಯಾವಾಗಲೂ ಮಾರ್ಕೆಟಲ್ಲೇ ಮಾರಾಟ ಮಾಡ್ತಲ್ಲೇ? ಯಾವತ್ತು ಮಾರೋದು. ಈ ವರ್ಷ ಏನ್ ರೇಟ್ ಸಿಕ್ತು ನನಗೆ? 6,630 ರೂಪಾಯಿ ಸಿಕ್ಕಿತ್ತು. 6,630 ಒಳ್ಳೆ ರೇಟ್ ಅಂತೀರಾ? ಏನು ರೈತರಿಗೆ ಎಷ್ಟು ಬಂದ್ರು ಒಳ್ಳೇದೇ. 13,000 ರೂಪಾಯಿ ಮಾರಿದ್ದೀನಿ ಒಂದ್ ವರ್ಷ. ಒಂದ್ ಕ್ವಿಂಟಲ್ ಅವಾಗ ತೊಗರಿ ಹಾಕ್ತಿದ್ದಿಲ್ಲ, ಅಕ್ಕಡಿ ಹಾಕಿದ್ದು 8 ಸಾಲ, 8 ಕ್ವಿಂಟಲ್ ಆಗಿತ್ತು. ಅದು 250 ರೂಪಾಯಿ ಕೆಜಿ ಇತ್ತು ಬೇಳೆ ಆ ವರ್ಷ. ಇವಾಗ 20 ವರ್ಷ ಆಗ್ತೈತೆ ಎಷ್ಟು ಹೆಚ್ಚು ಕಮ್ಮಿ. 13,000 ಮಾರಿದ್ದು ಸರ್ ಆ ಸಾಲ. ತಿರುಗಿ ಮತ್ತೆ ನಡುಮಧ್ಯೆ ಒಂದು 4,500 ಮಾರಿದ್ವಿ. ಇವಾಗ ಅದೇ ಒಳ್ಳೆ ರೇಟ್ ಅಂದ್ಕೊಂಡಿದ್ವಿ ನಾವು. 6,700 ಹೋಯ್ತು, ನಮ್ಮದು ಒಣಗಿದ್ದಿಲ್ಲ. ಈ ವರ್ಷ ಎಷ್ಟು ಕ್ವಿಂಟಲ್ ಬೆಳೆದ್ರೆ? 50 ಕ್ವಿಂಟಲ್. 50 ಕ್ವಿಂಟಲ್ ಎಷ್ಟು ಬಂತು ದುಡ್ಡು? ದುಡ್ಡು 3,20,000 ಬಂದಿತ್ತು ಎಲ್ಲ ಖರ್ಚು ಹೋಗಿ. ಖರ್ಚು ಎಷ್ಟು ಮಾಡಿದ್ರಿ? 1,00,000 ಹೋಗಿರ್ತತೆ. 1,00,000 ಹೋಗೈತೆ. ನಾವು ಬೇರೆ ಬೆಳೆಗಳಿಟ್ಟು ಅವುಗಳಲ್ಲೆಲ್ಲ ಲಾಸ್ ಆಗೋದು, ಮತ್ತೆ ಕೂಲಿ ಕಾರ್ಮಿಕರೆಲ್ಲ ಸಾಕಷ್ಟು ಬೇಕಾಗತ್ತೆ. ಅದ್ರ ಬದಲು ಈ ತರ ತೊಗರಿ ಬೆಳೆಯೋದು ಹೆಚ್ಚು ಅನುಕೂಲ. ಏನು ಚಿಂತೆ ಇಲ್ಲ, ಬಿತ್ತದು ಮನೆಗೆ ಇರೋದು, ಏನು ಹುಳ ಬಂದಾಗ ನೋಡ್ಕೊಂಬದೆ. ಅದೇನು ಕಾವಲಿ ಯಾತ್ರದ್ದು ತಿಂಬೋದಲ್ಲ, ಏನಲ್ಲ, ಏನು ಕಾಯಿ ಬಂದಾಗ ಏನು ನೋಡ್ಕೋಬೇಕಷ್ಟೇ. ಅದನ್ನೇನು ರಾತ್ರಿ ಆಗಲು ಕಡಲೆಕಾಯಿ ಕಾದಂಗೆ ಕಾಯಂಗಿಲ್ಲ. ಈ ವರ್ಷ ಕೆಲವರವೆಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟು ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಎಲ್ಲ ಇಳುವರಿ ಕಡಿಮೆ ಆಗೈತೆ, ನಮ್ಮದು ಕಲ್ಲನಲ್ಲೆಲ್ಲ ಚೆನ್ನಾಗಿ ಬಂದೈತೆ ಸರ್. ಮಳೆ ಬಂದಂಗೆಲ್ಲ ಜಾಸ್ತಿ ಇಳುವರಿ ಬರ್ತಿರ್ತದೆ. ನಿಮ್ಮ ಮಣಕಲ್ಮೂರು ತಾಲೂಕಲ್ಲೆಲ್ಲ ಚೆನ್ನಾಗಿ ಇಳುವರಿ ಬಂದಿದೆಯಾ? ಇಲ್ಲ ಸರ್, ಎಲ್ಲ ಲಾಸ್ ಆಗಿದ್ದಾರೆ ಶೇಂಗಾ. ಅಲ್ಲ ಈ ತೊಗರಿ? ತೊಗರಿ ಸತ್ವಾಗ ಲಾಸ್ ಆಗಿದ್ದಾರೆ, ಎಲ್ಲ ಜೋಗ ಹಿಡಿದು ಹೋಗ್ಬಿಡ್ತು. ರಂಗೇಂದ್ರಗ್ ಡ್ಯಾಮ್ಲಿದ್ದ ರಾಯದುರ್ಗನ ಎಲ್ಲ ಗುಡ್ಡಪ್ಪಗಾಡ್ ಪ್ರದೇಶ ಎಲ್ಲ ಜೋಗ ಹಿಡಿದು ಹೋಗ್ಬಿಡ್ತು. ಏನ್ ನಮ್ದು ಮಟ್ಟಿ ಇದ್ದಂಗ ಕಲ್ಲನೆಲ್ಲ, ಇದು ಮುರಾರ್ಜಿಸ್ ಗೊಲ್ಪಕ್ಕ ಮಟ್ಟಿ ರೋಸ್ಟ್ ಹೈಟ್, ಅದ್ರಲ್ಲಿದ್ದ ಜೋಗ ಬರೋದಿಲ್ಲ. ನಿಮ್ಮೂರಿಗೆಲ್ಲ ಬಹಳ ಜನ ತೊಗರಿ ಬೆಳೀತಾರ? ಬೆಳೀತಾರೆ ಸರ್, ಹಂಗೆ ಹಿಂಗೆ ಇವಾಗ. ಮೊದಲೆಲ್ಲ ಶೇಂಗಾನ ಬೆಳೀತಿದ್ರು. ಈಗ ನೋಡಿ ಇಲ್ಲಿ ಕೊಂಡ್ಲಹಳ್ಳಿ ಸುತ್ತಕ್ಕೆ ಒಂದು 50 ಎಕರೆಗೆ ಹಾಕಿದ್ರು ಈ ವರ್ಷ. ಅವರು ಚೆನ್ನಾಗಿ ಬೆಳೆದಾರ. ಯಾರು ಬೆಳೆದ್ರೂ ನಮ್ಮ ಹೊಲದಾಗ ಇಳುವರು ಬಂದಂಗೆ ಬಂದಿಲ್ಲ ಸರ್. ಏನೋ ಒಂದು 5-6 ಕ್ವಿಂಟಲ್ ಒಂದು ಎಕರೆಗೆ ಅಲ್ಲಿ ಕಷ್ಟ ಬಿದ್ದು ಬೆಳೆದ್ರೆ ಅದು ದೊಡ್ಡದು. ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತಲ್ಲ, ಯಾವ ತರ ಕೃಷಿ ಮಾಡ್ತೀರ ನೀವು? ನಾವೇನಿಲ್ಲ, ಇವಾಗಲ್ಲ ಮಡಿಕೆ ಹೊಡಿಸಿದ್ದೆ ಅಲ್ಲಿ ಹಿಂಗಾರಿ ಮಳೆಗ. ಇವಾಗೆಲ್ಲ ಕಾಸಿಗೆ ಆರಿಸಿಬಿಡ್ತೇನೆ, ಸುಟ್ಟು ಬಿಡ್ತೇನೆ. ಮತ್ತೆ ಮುಂಗಾರಿ ಮಳೆ ಬಂದು ಎಲ್ಲ ಗೊಬ್ಬರ ಕೊಳತ ಮೇಲೆ 8 ದಿನದ ಮೇಲೆ ಟಿಲ್ಲರ್ ಅನ್ನ ಓಡಿಸ್ಬೋದು, 5 ಮಡಿಕೆದನ್ನ ಓಡಿಸ್ಬೋದು, ಒಂದು ಸಾಲು ಓಡಿಸ್ತೇನೆ ಅಷ್ಟೇ. ಮತ್ತೆ 15 ದಿನಕ್ಕೆ ತಿಂಗಳಿಗೆ ಬಿತ್ತಿ ಅಂಬಂಗ್ ಕುಂಟೆ ಹಾರಿಗೆ ಬಿಡ್ತೇನೆ. ಭೂಮಿ ಕೊಟ್ಟಿಗೆ ಗೊಬ್ಬರ ಹೆಂಗ್ ಕೊಡೋದಿಲ್ಲ? ಇಲ್ಲ ಕೊಟ್ಟಿಗೆ ಗೊಬ್ಬರ. ಇವಾಗೆಲ್ಲ ಎಮ್ಮೆಗಳು ದನಗಳು ಎತ್ತು ಎಲ್ಲ ಇತ್ತು, ಎಲ್ಲ ಮಾರಿಬಿಟ್ಟು ಬರಗಾಲ ಬಂದಾಗ ಅವನ್ ಸಾಕ್ಲಾರ್ದ. ಮತ್ತೆ ಸಾಕ್ಬೇಕು ಅನಿಸ್ಲಿಲ್ಲ, ಅಲ್ಲಿಗೆ ಸೋತ್ ಹೋಗ್ಬಿಟ್ಟಿದ್ದೆ ಸಹ. ಇವ್ ಸೋವಿ ಕೆಲಸ ಬಂದ್ಬಿಡ್ತಲ್ಲ, ಅದ್ರಾಗೇನು ಲಾಭ ಇಲ್ಲ ನಮ್ಗೆ ಸಿಗಲಿಲ್ಲ. ಏನು ತೀರಕ್ಕೆ ಬರ್ತಾನಕ್ಕೆ ಬಂದರೆ ಒಂದು ಕುಂಟೆ ಒಂದು 10 ಟ್ಯಾಕ್ಟ್ರಿ ಇಳಿಸ್ಬಿಟ್ರೆ ಮಸ್ತ್ ಆಗಿಬಿಡ್ತೈತೆ, 10 ವರ್ಷ ಬೆಳೀತೈತೆ. ಗೊಬ್ಬರಕ್ಕೋಸ್ಕರ ಅವೆಲ್ಲ ಸಾಕ್ಕೊಂಡು ಇಲ್ದಿದ್ದ ಜೀವನ ಕೊಯ್ಯಕ್ಕೆ ಕೊಟ್ಟು ಹತ್ಕಂತ ಕುಂತ್ಕೊಂಡಿದ್ದೀವಿ ಅವನ್ನೆಲ್ಲ. ಮೇವು ನೀರಿಲ್ದ ಮಾರಿ ಮಾರಿ ಈಗೆಲ್ಲ ಟ್ಯಾಕ್ಟ್ರಿ ಸುಲಭದ ಬೇಸಾಯ ಬಂದ ಸುಲಭಾದ್ಯಾಸಾಯ. ಹಂಗಾರಿ ಪಟ್ಟು ಪ್ರತಿ ವರ್ಷ ಈ ತೊಗರಿಯಲ್ಲೇ ಲಾಭ ಬಂದಿರೋದ್ರಿಂದ ಪ್ರತಿ ವರ್ಷ ತೊಗರಿ ಹಾಕ್ಬೇಕಂತನ? ಸೋತಾಗತಕ್ಕಂದ್ರೆ ತೊಗರಿ ಹಾಕೋದು, ಯಾವಾಗ ಇಳುವರಿ ತಪ್ಪು ಹೋಗ್ತೈತೆ ಅವಾಗ ಇನ್ನೊಂದು ಯಾವ್ದು ಹಿಡ್ಕೊಂತೀವಿ. ಮತ್ತೆ ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡು? ಏನಿಲ್ಲ, ಇದು ಮುಗಿಬೇಕು ನಂದು ಕತೆ. ಯಾವಾಗ ಇಳುವರಿ ಕಡಿಮೆ ಬರ್ತೈತೆ ಅವಾಗ ಬೇರೆದು ಹಿಡ್ಕೊಂತೀವಿ ಸರ್. ಬೇರೆದು ಇಟ್ಕೊಂತೀವಿ. ಒಟ್ಟಾರೆಯಾಗಿ ಈ ತೊಗರಿ ಬೆಳೆ ನಿಮ್ಗೆ ಸಂತೋಷ ನೆಮ್ಮದಿ ತಂದು? ಸಂತೋಷ ನೆಮ್ಮದಿ ಬಂದೈತೆ ಸರ್. ಬಂದೈತೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಬನೇ ಮಗ. ಮಗನ ಕೃಷಿ ಬದುಕು ಮಾಡ್ತಾರ? ಹ್ಞೂ ಮಾಡ್ತಾನೆ ಸರ್. ಮಾಡ್ತಾರೆ ಅವನೇ ಔಷಧ ಹೊಡಿಯೋದು ಎಲ್ಲ. ನನಗಾಗಲಿ ಇವಾಗ 70 ವರ್ಷಕ್ಕೆ ಭಾಳ ಮಾಡೋದಿಲ್ಲ ಕೆಲಸ. ಯಾಕೆ ಓದಕ್ಕೆ ಕಳಿಸ್ಲಿಲ್ವಾ? ಓದಿದ್ನು ಸುಮ್ಮನೆ, ಎಷ್ಟೇ ಇಷ್ಟು ಓದಿದ್ನು. ಅವನಿಗೆ ಇಬ್ರು ಮಕ್ಕಳು, ಅವರು ಓದ್ತಾರೆ. ನಮ್ಮ ಮಗಳು ಚೆನ್ನಾಗಿ ಓದೈತೆ ಸರ್. ಎಲ್ಲದ್ರಾಗ ಪಾಸ್ ಆಗೈತೆ. ಇವಾಗ ನಂದಲಾಗ ಟ್ರೈನಿಂಗ್ ಹೋಗೈತೆ ಇದು. ಒಟ್ಟಾರಿಯಾಗಿ ತೊಗರಿ ಬೆಳೆಯಲ್ಲಿ ಚೆನ್ನಾಗಿ ಲಾಭ ಬಂದಿದೆ, ಸಂತೋಷವಾಗಿದ್ರ? ಯಾವತ್ತಿಗೆ ಸಂತೋಷವಾಗಿ 5 ದಿವಸ ಕಡಲೆಕಾಯಿ ಸತ್ವಾಗಿ ಬೆಳೀತಿದ್ದ, ಅದ್ರಾಗ್ಲೂ ನನ್ಗೆ ಲಾಸ್ ಕಾಣಿಸ್ತು, ಅದನ್ನ ಬಿಟ್ಬಿಟ್ಟು. ಬಹಳ ಸಂತೋಷ ಓಬಣ್ಣರ. ಇದುವರೆಗೂ ನೀವು ಈ ಶೇಂಗಾ ಹಾಗೂ ತೊಗರಿ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಶೇಂಗಾ ಹಾಗೂ ತೊಗರಿ ಕೃಷಿಯ ಅನುಭವಗಳು ಈ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಮ್ಮನಪಟ್ಟಿಯ ಕೃಷಿಕ ಓಬಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳೋಣ ಈ ಜನಪದ ಗೀತೆಯನ್ನ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನಿ ಜೀನಾವ ಬಿಗಿದೂನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ.